ನೀವು ಯಾವ ಸಬ್ಸ್ಟ್ರೇಟ್ನಲ್ಲಿ ಅದನ್ನು ಬೆಳೆಸ್ತೀರಿ ಅದರ ಮೇಲೆ ಸ್ವಲ್ಪ ಅದರ ಕಂಟೆಂಟ್ ವ್ಯತ್ಯಾಸ ಬರ್ತದೆ. ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಅಥವಾ ಮಿನರಲ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಬಟ್ ತುಂಬ ವ್ಯತ್ಯಾಸ ಇಲ್ಲ. ಅದಕ್ಕೆ ಕಾರ್ಬನ್ ಸೋರ್ಸ್ ಜಾಸ್ತಿ ಬೇಕಾಗ್ತದೆ. ಆದ ಕಾರಣ ಇದು ಎರಡರ ಇದು ಬೈಹುಲ್ಲಲ್ಲಿರ್ಬೋದು, ಅಡಿಕೆ ಹಾಳೆಯಲ್ಲಿರ್ಬೋದು, ಚೂರಲ್ಲಿರ್ಬೋದು, ಅಥವಾ ಬೆಸ್ಟ್ ಆಗೋದು ವೀಟ್ ಗ್ರಾಸ್, ಅದು ನಮ್ಮಲ್ಲಿ ಸಿಗೋದಿಲ್ಲ. ಇದು ಎಲ್ಲದರಲ್ಲಿ ಸಾಮಾನ್ಯ ಹೈ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಇದೆ. ಇದಕ್ಕೆ ಆದ ಕಾರಣ ಇದು ಎಲ್ಲವೂ ತುಂಬ ಲಾಭದಾಯಕ ಬೆಳೆಯನ್ನು ಕೊಡ್ತದೆ. ಆದರೆ ನನ್ನ ಈಗ ಪ್ರಯೋಗದಲ್ಲಿ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಒಂದು ವ್ಯತ್ಯಾಸ ಅಂದರೆ, ಈಗ ಬೈಹುಲ್ಲಲ್ಲಿ ಮಾಡೋದಿದ್ರೆ ಬೈಹುಲ್ಲು ಆಟೋಕ್ಲೇವಲ್ಲಿ ಮಾಡಿದರೆ ಬೆಸ್ಟ್ ಬರುತ್ತೆ. ಆಟೋಕ್ಲೇವ್ ಇಲ್ಲದಿದ್ದರೆ ಸುಣ್ಣದಲ್ಲಿ ಸ್ಟರ್ಲೈಸ್ ಮಾಡ್ಬೋದು, ಇದರಲ್ಲಿಯೂ ಚೆನ್ನಾಗಿ ಬರ್ತದೆ. ಸಾಮಾನ್ಯ ಅದೇ ಎಫಿಷಿಯನ್ಸಿ ಇದೆ. ಆದರೆ ಹಾಳೆ ಚೂರು ಏನಂದರೆ ಸ್ವಲ್ಪ ಅದನ್ನು ಸ್ಟೀಮಲ್ಲಿ ಬೇಯಿಸುವ ಅಗತ್ಯ ಇದೆ ಕಾಣ್ತದೆ. ಯಾಕೆಂದರೆ ಹಾಳೆ ಸ್ವಲ್ಪ ಹಾರ್ಡ್ ಇರುತ್ತೆ, ಹಾರ್ಡ್ ಇರ್ತದೆ, ಬೈಹುಲ್ಲಷ್ಟು ಹಾರ್ಡ್ ಇರೋದಿಲ್ಲ. ಆದ ಕಾರಣ ಸ್ವಲ್ಪ ಬೇಯಿಸ್ಕೊಂಡ್ರೆ ಅಬೌವ್ 100% ಬಯಾಲಜಿಕಲ್ ಎಫಿಷಿಯನ್ಸಿ ತೆಗಿಬೋದು ಅಂತೇಳಿ ನನ್ನ ಒಂದು ಅನುಭವ ಇದು. ಈಗ ಬಿತ್ತನೆಗೆ ಬೇಕಾಗಿರುವಂತಹ ಈ ಸ್ಟಾರ್ಟಿಂಗ್ ಕಲ್ಚರ್ ಇದೆಯಲ್ಲ, ಇದನ್ನು ಎಲ್ಲಿಂದ ತರಿಸ್ತೀರಿ ನೀವು? ನಾವು ಪ್ರೈವೇಟ್ ಲ್ಯಾಬ್ ಇಂದ ಮೈಸೂರಿಂದ ತರಿಸ್ತೇವೆ, ವಿನ್ ಲ್ಯಾಬ್ ಮಹೇಶ್ ಅಂತೇಳಿ. ಅವ್ರು ಏನಂದ್ರೆ ನಾವು ಫೋನ್ ಮಾಡಿದ ಕೂಡಲೇ ಅಡ್ವಾನ್ಸ್ ಮಾಡಿದ್ರೆ ಅವ್ರು ಕೂಡಲೇ ಗುಡಿಸಿಗೆ ಹಾಕ್ತಾರೆ, ಅದನ್ನು ನಾವು ತಗೊಂಡು ಬರ್ತೇವೆ. ಒಂದು 10-15 ದಿವಸಕ್ಕೆ ಬೇಕಾದ ಬೀಜವನ್ನು ಮೊದಲೇ ತರಿಸ್ತೇವೆ, ಅದನ್ನು ಬಿತ್ತೇವೆ ನಾವು. ಬೀಜ ಬಿತ್ತನೆಯಿಂದ ಹಾರ್ವೆಸ್ಟ್ ಮಾಡುವಲ್ಲಿವರೆಗೆ ವಿವಿಧ ಹಂತಗಳು ಯಾವ್ಯಾವು? ಮೊದಲಿಗೆ ನಾವು ಈ ಸಬ್ಸ್ಟ್ರೇಟ್ ಅಂದ್ರೆ ಈ ಬೈಹುಲ್ಲು, ಹೌದು ಬೈಹುಲ್ಲು ಇರ್ಬೋದು ಅಥವಾ ಹಾಳೆ ಕಸ ಇರ್ಬೋದು ಏನಿರ್ಬೋದು, ಇದನ್ನು ಸ್ಟೆರಿಲೈಸ್ ಮಾಡಬೇಕು. ಇದನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ 10 ವಿಧಾನ ಇದೆ. ಆಟೋಕ್ಲೇವಿಗೆ ಹೋಗ್ಬೋದು, ಆದರೆ ಆಟೋಕ್ಲೇವ್ ಏನಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೀಳ್ತದೆ. ಈಗ ಹೆಚ್ಚಿನ ಎಲ್ಲ ದೇಶಗಳಲ್ಲೂ ಇದು ಕೋಲ್ಡ್ ವಾಟರ್ ಲೈಮ್ ಸ್ಟೆರಿಲೈಸೇಷನ್ ಅಂದರೆ ಸುಣ್ಣದಿಂದ ಸ್ಟೆರಿಲೈಸ್ ಮಾಡ್ತಾರೆ. ಜಸ್ಟ್ 100 ಲೀಟರ್ ನೀರಿಗೆ 200 ಗ್ರಾಮ್ಸ್ ಸುಣ್ಣ ಹಾಕಿ ಇದರಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿವಸ ಇದನ್ನು ಈ ಕಸವನ್ನು ಅದರಲ್ಲೇ ಬಿಟ್ಟು ಮರುದಿವಸ ಈ ನೀರನ್ನೆಲ್ಲ ಬಸಿದು ಮತ್ತೆ ಇದನ್ನು ಈಗ 10 ಕೆಜಿ, ಉದಾಹರಣೆಗೆ 10 ಕೆಜಿ ನಮ್ಮಲ್ಲಿ ಕಸ ಇದ್ರೆ ಅದನ್ನೊಂದು 10 ಪ್ಯಾಕೆಟಿಗೆ ಪಾಲು ಮಾಡಿ ಈ 1 ಕೆಜಿ ಬೀಜವನ್ನು ಈ 10 ಪ್ಯಾಕೆಟಿಗೂ ಸರಿಯಾದ ಪಾಲು ಮಾಡಿ 100 ಗ್ರಾಮ್ಸ್ನಂತೆ ಅಂದಾಜು 3 ಲೇಯರಲ್ಲಿ, ಅಡಿಯಲ್ಲಿ 1 ಲೇಯರು, ಮಧ್ಯ ಅದರ ಮೇಲೆ ಒಂದು 3-4 ಲೇಯರಲ್ಲಿ ಬೀಜ ಹಾಕಿದರೆ ವಾತಾವರಣವು ಸರಿಯಾಗಿದ್ದರೆ ಚೆನ್ನಾಗಿ ಸ್ಪಾಂಡ್ ರನ್ ಆಗ್ತದೆ. ಒಂದು 10-15 ದಿವಸದಲ್ಲಿ ಬ್ಯಾಗ್ ಫುಲ್ಲು ವೈಟ್ ಆಗ್ತದೆ. ನಂತರ ಏನು ಮಾಡಬೇಕಂದ್ರೆ ಇದಕ್ಕೆ ಈ ಮಿಲ್ಕಿ ಮಶ್ರೂಮಿಗೆ ಏನಂದರೆ ಕೇಸಿಂಗ್ ಲೇಯರ್ನ ಅಗತ್ಯ ಇದೆ. ಒಂದು 1 ಇಂಚು ದಪ್ಪಕ್ಕೆ ಸ್ಟೆರಿಲೈಸ್ ಮಾಡಿದ ಸುಣ್ಣ ಕಾರ್ಬನ್ ಕ್ಯಾಲ್ಸಿಯಂ ಕಾರ್ಬನೇಟ್ ಮಿಕ್ಸ್ ಮಾಡಿದ ಮಣ್ಣಿನ ಅವಶ್ಯಕತೆ ಇದೆ. ಯಾಕೆಂದರೆ ಇದು pH ಸ್ವಲ್ಪ ಅಬೌವ್ 7 ಇದ್ದರೆ ಚಂದ ಬರ್ತದೆ. ಈ ಸ್ಟೆರಿಲೈಸ್ ಮಾಡಿದ ಮಣ್ಣನ್ನು 20 ದಿವಸ ನಂತರ ಈ ಕವರ್ ಓಪನ್ ಮಾಡಿ ಸ್ವಲ್ಪ ಕಸವನ್ನು ಸ್ವಲ್ಪ ಒತ್ತಿ, ಯಾಕೆಂದರೆ ಈ ಮಶ್ರೂಮ್ ಏನಿದೆ ಅಂದರೆ ನಿಮ್ಮ ಈ ಬೆಳೆಯುವಂಥ ಮಾಧ್ಯಮ ಅದು ಕಾಂಪ್ಯಾಕ್ಟ್ ಆಗಿದ್ದು ಇದ್ದಷ್ಟು ಈಲ್ಡ್ ಚೆನ್ನಾಗಿ ಬರ್ತದೆ, ವೆಯ್ಟ್ ಜಾಸ್ತಿ ಇರ್ತದೆ, ಕ್ವಾಲಿಟಿ ಜಾಸ್ತಿ ಇರ್ತದೆ. ಇದಿಷ್ಟು ಪ್ರೊಸೆಸ್. ಸಾಮಾನ್ಯ ಈಗ 20ನೇ ದಿವಸಕ್ಕೆ ಮಣ್ಣು ಹಾಕಿದರೆ 12-13 ದಿವಸದಲ್ಲಿ ಬೇಗ ಬರೋದು ಇದೆ ಎಕ್ಸೆಪ್ಷನು, 12-13 ದಿವಸದಲ್ಲಿ ಪಿನ್ ಹೆಡ್ ಸ್ಟಾರ್ಟ್ ಆಗ್ತದೆ. ಇದು 10 ದಿವಸದೊಳಗೆ ಇದನ್ನು ಕೊಯ್ದರೆ 8-10 ದಿವಸದೊಳಗೆ ಕೊಯ್ದರೆ ಟಾಪ್ ಕ್ಲಾಸ್ ಮಶ್ರೂಮ್ ಸಿಗ್ತದೆ. ಅದರಿಂದ ಮತ್ತು ಒಂದೇನೆಂದರೆ ಇದರಲ್ಲಿ ಈ ಬೆಳೆ ಇನ್ನೂ 1 ಮತ್ತು 2 ಸೈಕಲ್ ಮುಂದುವರಿಸ್ಬೋದು. ಯಾಕೆಂದರೆ 1 ಕೆಜಿ ಈ ಸಬ್ಸ್ಟ್ರೇಟ್ ಇದೆಲ್ಲ, ಇದರಲ್ಲಿ ಫಸ್ಟ್ ಹಾರ್ವೆಸ್ಟ್, ಸೆಕೆಂಡ್ ಹಾರ್ವೆಸ್ಟ್, ಥರ್ಡ್ ಹಾರ್ವೆಸ್ಟ್ ಮತ್ತು ಬರ್ತದೆ. ಬಟ್ ನಿಮ್ಮ ಉಪಯೋಗಿಸಿದ ಅದು ತಗೊಳ್ಳುವ ಜಾಗ ಇದನ್ನೆಲ್ಲ ಕಂಪೇರ್ ಮಾಡಿದರೆ ಮತ್ತೆ ಅದನ್ನು ಹೊರಗೆ ಎಸೆಯುವುದು ಸೂಕ್ತ. ಸಾಮಾನ್ಯ 60-70 ದಿವಸದಲ್ಲಿ 1 ಸೈಕಲ್ ಮುಗೀತದೆ. ಈಗ ಸ್ಥಳೀಯವಾಗಿ ಮಾರುಕಟ್ಟೆ ಕಂಡುಕೊಂಡಿದ್ರೆ ಹೇಗೆ? ಸ್ಥಳೀಯ ಮಾರುಕಟ್ಟೆ ಇದೆ ನನಗೆ. ಆ್ಯಕ್ಚುಲಿ ಈಗ ನನಗೆ ಕೆಲವೊಂದು ಸಮಸ್ಯೆಗಳಿಂದಾಗಿ, ರೋಗದ ಸಮಸ್ಯೆಯಿಂದಾಗಿ ಸರಿಯಾಗಿ ಮಾರ್ಕೆಟ್ ಇದು ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮಾರ್ಕೆಟ್ ನಾನು ಸ್ಥಳೀಯವಾಗಿ ಕಂಡುಕೊಂಡಿದ್ದೇನೆ, ಇದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಒಂದು ಒಳ್ಳೆ ಫುಡ್, ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟರೆ ಜನ ಈಗಿನ ಕಾಲದಲ್ಲಿ ಎಲ್ಲರೂ ಅದನ್ನು ಬಯಸ್ತಾರೆ. ಮತ್ತು ಈ ಮಶ್ರೂಮ್ ಎಂಬುದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅದರಲ್ಲಿ. ಅದು ಶುಗರ್ನವರಿಗಿರ್ಬೋದು, ಬಿ ಪಿ ಅವರಿಗಿರ್ಬೋದು, ಆ್ಯಕ್ಚುಲಿ ಆ್ಯಂಟಿ ಕ್ಯಾನ್ಸರ್ ಎಲಿಮೆಂಟ್ಸ್ ಅದರಲ್ಲಿ ತುಂಬ ಇದೆ ಅಂತ ಹೇಳ್ತಾರೆ. ಒಟ್ಟಿಗೆ ಹೈ ಪ್ರೋಟೀನು ಇದು, ಈ ಎಲ್ಲ ಇದರಿಂದ ಮತ್ತು ಟೇಸ್ಟು ಇದು, ಈ ಎಲ್ಲ ಕಾರಣಗಳಿಂದಾಗಿ ಮಶ್ರೂಮಿಗೆ ಒಳ್ಳೆ ಡಿಮಾಂಡ್ ಇದೆ. ಇನ್ನೆರಡು ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕು. ಒಂದು, ಹಾಳೆಯ ತಟ್ಟೆಯನ್ನು ತಯಾರಿ ಮಾಡುವಂತಹದ್ದು, ಮತ್ತು ಸೂಜಿ ಮೆಣಸಿನ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಹಾಳೆ ತಟ್ಟೆ ನಾನು ಶುರು ಮಾಡಿ ಸಾಮಾನ್ಯ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ, 15-16 ವರ್ಷ ಹಿಂದೆ ಶುರು ಮಾಡಿದೆ ನಾನು. ನಿಮಗೆ ಇಕೋವಿಷನ್ ಬಯೋಪ್ಲೇಟ್ಸ್ ಅವ್ರು ಗೊತ್ತಿರಬೇಕು, ಅವರ ಇದು ಫ್ರಾಂಚೈಸಿಯಾಗಿ ನಾನು ಮಾಡ್ತಾ ಇದ್ದೇನೆ, 15 ವರ್ಷದಿಂದಲೂ ಮಾಡ್ತಾ ಇದ್ದೇನೆ. ಇದು ಫಸ್ಟಿಗೆ ಚಿಕ್ಕದಾಗಿ 4 ಮೆಷಿನಿಂದ ಸ್ಟಾರ್ಟ್ ಮಾಡಿದೆ, ಈಗ ಇವತ್ತು 45 ಮೆಷಿನ್ನಲ್ಲಿ ಇದ್ದೇನೆ ನಾನು. ಮಾರ್ಕೆಟಿಗೆ ಯಾವುದೇ ಇದು ಇಲ್ಲ. ಒಂದು ಹೇಳಬೇಕಂದ್ರೆ ಈವನ್ ಕೋವಿಡ್ ಟೈಮಲ್ಲಿ ಕೂಡ ಅವರು ನನ್ನ ಪ್ಲೇಟ್ ಬೇಡ ಅಂತ ಹೇಳಲಿಲ್ಲ, ಅವರು ಕೊಂಡೋಗಿದ್ದಾರೆ. ಆದ ಕಾರಣ ನನಗೆ ತುಂಬ ಸಮಸ್ಯೆ ಅಂತ ಆಗಲಿಲ್ಲ. ಮತ್ತೇನಂದರೆ ಈ ಹಾಳೆ ತಟ್ಟೆ ಎಂಬುದು ಬಹಳ ತುಂಬ ಸೂಕ್ಷ್ಮ ಲೆಕ್ಕಾಚಾರ ಇದ್ದರೆ ಮಾತ್ರ ಸಕ್ಸಸ್ ಮಾಡುವುದು, ಎಲ್ಲರಿಗೂ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಇನ್ವೆಸ್ಟ್ಮೆಂಟೂ ಇದೆ ಇದು, ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ ಇದಕ್ಕೆ ಹಾಳೆ ಸ್ಟಾಕಿಗೆ ತುಂಬ ಜಾಗ ಬೇಕು, ಪ್ಲೇಟ್ ಸ್ಟಾಕಿಗೆ ತುಂಬ ಜಾಗ ಬೇಕು, ಈ ಪ್ಲೇಟ್ ಮಾಡೋದಿದ್ರೆ ತುಂಬ ಜಾಗ ಬೇಕು, ಇದೆಲ್ಲ ನೋಡಿದರೆ ತುಂಬ ಇನ್ವೆಸ್ಟ್ಮೆಂಟ್ ಇದೆ. ಈ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಈ ಪ್ರತಿಯೊಂದು ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗೆ ಇಕಾನಮಿ ಆಫ್ ಸ್ಕೇಲ್ ಅಂತ ಇದೆ. ಚಿಕ್ಕ ಮಟ್ಟದಲ್ಲಿ ಮಾಡಿದರೆ ಇದು ನಡೆಯುವಂಥದ್ದಲ್ಲ, ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಆಗಬೇಕು. ಆ ಮಟ್ಟಿಗೆ ನಮ್ಮಲ್ಲಿ ಲೇಬರ್ ಬೇಕು, ತಾಳ್ಮೆ ಬೇಕು, ಮತ್ತೆ ಒಂದೇನಂದ್ರೆ ಕ್ಯಾಲ್ಕುಲೇಟರ್ ಕೈಯಲ್ಲೇ ಬೇಕು. ಸೂಜಿ ಮೆಣಸಿನ ಬಗ್ಗೆ, ಸೂಜಿ ಮೆಣಸು ಹಾಗೆ ನಾನೀಗ ಅವರು ಮೋಹನ್ ಅಂತೇಳಿ ಅವರು ಸಾಮಾನ್ಯ ಮೂಡಿಗೆರೆ ಸೈಡಲ್ಲಿ ಒಂದು 200 ಕಾಫಿ ಎಸ್ಟೇಟ್ಗೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಚಾನೆಲ್ ಪ್ಲಾಂಟೇಶನ್ ಇನ್ಫಾರ್ಮೇಶನ್ ಅಂತ ಒಂದು ಚಾನೆಲ್ ಇದೆ. ಇದನ್ನು ನೋಡಿ ನನಗೆ ಕೆಲವೆಲ್ಲ ಐಡಿಯಾ ಜಾಸ್ತಿ ಬರಲಿಕ್ಕೆ ಶುರುವಾಯಿತು. ಅವರಲ್ಲಿ ಫೋನ್ ಕಾಂಟ್ಯಾಕ್ಟ್ ಆಗಿ ಹೇಳಿದರು, ನಾನು ಈ ಸಾರು ಸೂಜಿ ಮೆಣಸು ಅಂತ ಹೇಳ್ತೀರಿ, ಇದು 350 ರೂಪಾಯಿ ಕೆಜಿಗೆ ಹಸಿಗಿದೆ, ಒಣಗಿಸಿದ್ದಕ್ಕೆ 1200 ಇದೆ, ಪ್ರಾಫಿಟ್ ಬರ್ಬೋದು ಹಾಕಿ ಹೇಳಿದೆ ನಾನು. ಪ್ರಾಫಿಟ್ ತೆಗೆಯೋರಿದ್ದಾರೆ, ನಾವೇ ತೆಗಿತಾ ಇದ್ದೇವೆ. ಇದು ಏನಂದರೆ ಸಾಮಾನ್ಯ 3-3.5 ಕೆಜಿ ಹಸಿ ಮೆಣಸಿದ್ರೆ 1 ಕೆಜಿ ಒಣಗಿಲ್ ಬರ್ತದೆ. ಮಾರ್ಕೆಟು ಚೆನ್ನಾಗಿದೆ, ಶಿರ್ಸಿ ಸೈಡೆಲ್ಲ ತುಂಬ ಮಾರ್ಕೆಟ್ ಇದೆ ಅಂತೆ. ಆದ ಕಾರಣ ನಿಮಗೆ ಒಂದು ಕೆಜಿ ಕುಯ್ಯೋದು ಅಂದರೆ ಸೂಜಿ ಮೆಣಸು ನಾವೇನು ಗ್ರಹಿಸ್ತೇವೆ, ಒಂದೊಂದೊಂದೊಂದು ಕುಯ್ದರೆ ಎಷ್ಟು ಹೊತ್ತು ಬೇಕಪ್ಪ ಅಂತ ಗ್ರಹಿಸ್ತೇವೆ. ಬಟ್ ಇವ್ರೇನು ಮಾಡ್ತಾರೆ ಅಂದರೆ ಗೆಲ್ಲನ್ನೇ ಕೊಯ್ತಾರೆ, ಗೆಲ್ಲನ್ನೇ ಕೊಯ್ದಷ್ಟು ನೆಕ್ಸ್ಟ್ ಈಲ್ಡ್ ಮತ್ತು ಜಾಸ್ತಿ. ಮತ್ತು ಸೂಜಿ ಮೆಣಸು ಏನಂದರೆ ತುಂಬ ಒಂದು ಗಮನ ಬೇಡುವಂಥ ಬೆಳೆ ಅಲ್ಲ ಇದು. ಹೇಗೆ ನೀವು ಆಗಲೇ ಹೇಳಿದರೆ ಇದು ಬಿಸಾಡಿದರೂ ಬರ್ತದೆ ಅಂತೇಳಿ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ, ಅಷ್ಟು ನಡುವಾಗ 3 ಫೀಟಿಗೆ ಒಂದು ನಡಬೇಕು ಅಂತೇಳಿ. ಅವರು ಎಲ್ಲ ಹೇಳೋದು ಕೇಳುವಾಗ, ಯಾಕೆಂದರೆ 1 ಕೆಜಿಯಲ್ಲಿ 50% ಲೇಬರಿಗೆ ಹೋದರೆ ಉಳಿದ 50% ನಮಗೆ ಉಳಿವು ಅಂತ ಕಾಣ್ತದೆ. ಹಾಗೆ ಪ್ರತ್ಯೇಕವಾಗಿ ನೀರು ಗೊಬ್ಬರ ಕೊಡೋದು ಬೇಡ, ಅದಕ್ಕೆ ತುಂಬ ಹೆಚ್ಚಾದ ನೀರು ಅಗತ್ಯ ಇಲ್ಲ. ಯಾವಾಗಾದ್ರೂ ಒಮ್ಮೆ ನೀರು ಕೊಟ್ಟರು ಸಾಕು, ಗೊಬ್ಬರ ಕೊಟ್ಟರಷ್ಟು ಒಳ್ಳೇದು ಬರ್ತದೆ. ಈಗ ಗಿಳಿಯ ಸಮಸ್ಯೆ ಎಲ್ಲ ಉಂಟಾ ನಮ್ಮ ಊರಲ್ಲಿ? ಯಾಕಂದ್ರೆ ನಾನಿನ್ನು ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಇಯರ್ ಇಂದ ಮಾಡಬೇಕು ಅಂತ ಇದ್ದೇನೆ. ಗಿಳಿಯ ಸಮಸ್ಯೆ ಈಗ ಇರುವುದಕ್ಕೆ ಸಮಸ್ಯೆ ಇಲ್ಲ, ಈಗ ತೋಟದಲ್ಲಲ್ಲಲ್ಲಿ ಬಿದ್ದು ಎಷ್ಟೋ ಗಿಡಗಳಿವೆ, ಗಿಳಿಯ ಸಮಸ್ಯೆ ಇಷ್ಟರಲ್ಲಿಲ್ಲ. ಬಹಳ ಸಂತೋಷ ಗೋಪಾಲಕೃಷ್ಣ ಭಟ್ ಅವರೇ, ಆ ವೈವಿಧ್ಯಮಯವಾದಂತಹ ಒಂದು ಕೃಷಿಯನ್ನು ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಣಬೆ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡುವಂತಹ ಪ್ರಯತ್ನವನ್ನು ಮಾಡಿದಿರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಗೋಪಾಲಕೃಷ್ಣ ಭಟ್ ಅವರ ಸಮಗ್ರ ಕೃಷಿ ಮತ್ತು ಅಣಬೆ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ईगा कृषि माहिती किरुधान्य अथवा माइनर मिलेट्स ಹಾಗೂ ಸಿರಿಧಾನ್ಯಗಳು ಎನ್ನುವ ಬೇರೆ ಬೇರೆ ಹೆಸರು ಹೊಂದಿರುವ ಧಾನ್ಯಗಳು ಗಾತ್ರದಲ್ಲಿ ಕಿರಿದು ತಲೆ ತಲಾಂತರಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಇವುಗಳನ್ನು ಬಳಸಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಇವುಗಳ ಪ್ರಾಮುಖ್ಯತೆ ಮರೆತು ಹೋಗಿದೆ. ತೃಣಧಾನ್ಯಗಳನ್ನು ಬಹುವಾಗಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಣ್ಣ ಮತ್ತು ಅತಿಸಣ್ಣ ಹಿಡುವಳಿದಾರರು

ಹಳೆ ಅಡಿಕೆ ಕ್ವಿಂಟಲಿಗೆ 44,000 ರಿಂದ 48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 30,000 ರಿಂದ 39,500 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 23,000 ರಿಂದ 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 37,000 ರಿಂದ 47,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಮ್ನೆ ಫಸ